ಸುಜಾತ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ ರೀತಿಯಾಗಿ ಅವರು ಸಂಘವನ್ನು ರಚನೆ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಅವರು ಉತ್ಪನ್ನವನ್ನು ರಚನೆ ಮಾಡಿಕೊಂಡಿದ್ದಾರೆ, ಹೇಗೆ ಲೆಕ್ಕಪತ್ರವನ್ನು ಇಟ್ಕೊಡ್ತಾರೆ, ಯಾವ ರೀತಿಯಾಗಿ ಅವರಿಗೆ ಸಹಾಯ ಸೌಲಭ್ಯ ದೊರೀತಾ ಇದೆ ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನು ನಮ್ಮ ಆಕಾಶವಾಣಿಯ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ ಸುಜಾತ ಅವರು. ಸುಜಾತ ಅವರೇ, ತಾವು ವಿದ್ಯಾಭ್ಯಾಸ, ತಮ್ಮದು ಪರಿಚಯ ಎಲ್ಲವರಿಗೂ ಓದಿದ್ರಿ, ತಾವು ತಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ? ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸುಜಾತ ಅಂತ ಹೇಳ್ಬಿಟ್ಟು, ನಂದು ಪಂಚಮುಖಿ ಗಾಣದಾಳ, ನಂದು ಸೆಕೆಂಡ್ ಪಿ ಯು ಸಿ ಆಗಿದ್ದೆ ಸರ್. ಇಮಿಡಿಯೇಟ್ಲಿ ಮದುವೆ ಮಾಡಿಕೊಟ್ಟು ಆಮೇಲೆ ಆಸ್ ಯೂಶುವಲ್ ನಾನು ಹೌಸ್ ವೈಫ್ ಆಗೇ ಇದ್ದೆ. ಬಟ್ ಈಗ ಸ್ವಸಹಾಯ ಸಂಘ ಅಂತೇಳಿ ಒಂದು ಏನು ರಚನೆ ಮಾಡ್ಕೊಂಡಿವಿ, ಆವಾಗಿಂದ ನಮ್ಮದು ಅಗರಬತ್ತಿ ಪ್ರೊಡಕ್ಷನ್ ನಾವು ಮಾಡಬೇಕಂತ ಅಂದ್ಕೊಂಡು, ನಮ್ಮದೇ ಸ್ವಂತ ಗುಂಪಿನಲ್ಲಿ ಯಾರೂ ಇಲ್ಲ, ನಾವೇ ಸ್ವತಃ ಸ್ವಂತ ಇದರಿಂದ ಅಮೌಂಟ್ ಹಾಕಿ ಮತ್ತು ಎನ್ ಆರ್ ಎಲ್ ಎಂ ಕೊಡುವಂತಹ ಒಂದು ಸಾಲ ಸೌಲಭ್ಯವನ್ನು ನಾವು ತೆಗೆದುಕೊಂಡು ಅದರಿಂದ ಸ್ವಲ್ಪ ನಮ್ಮ ಅಮೌಂಟನ್ನು ಹಾಕಿಬಿಟ್ಟು ಅಗರಬತ್ತಿ ಮತ್ತು ಧೂಪ ಸಾಂಬ್ರಾಣಿ ಅಂತೇಳಿ ಮಾಡ್ತಾ ಹೋದ್ವಿ. ಇಲ್ಲಿಗೆ ನಾವು ಮಾಡಲಿಕ್ಕೆ ಒಂದು 4 ವರ್ಷ ಮೇಲೆ ಆಯಿತು. 4 ಅಂದ್ರೇನು 7-8 ವರ್ಷನೂ ಆಯಿತು ನಿಧಾನಕ್ಕೆ. ಅವಾಗ ಈಗ ಒಂದು ರೀತಿ ಡೆವಲಪ್ ಆಗ್ತಾ ಇದೆ. ಬಟ್ ನನಗೆ ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ, ಜಾಸ್ತಿಯಾಗಿ ಕೌಡಂಗ್ ಅಂದರೆ ಪರಿಸರ ಸ್ನೇಹಿಯಾದ ಸಗಣಿಯಿಂದ ಮಾಡುವಂತಹ ಪದಾರ್ಥಗಳನ್ನು ತಯಾರು ಮಾಡಬೇಕಂತ ಒಂದು ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಸ್ವಲ್ಪ ನಮ್ಗೆ ಟ್ರೈನಿಂಗ್ ಬೇಕು. ಎಲ್ಲರೂ ಲೋನ್ ಕೊಡ್ತಾರೆ, ಬಟ್ ಮಾರ್ಕೆಟಿಂಗ್ ವ್ಯವಸ್ಥೆ ಯಾರೂ ಮಾಡ್ಕೊಡಲ್ಲ, ಅದನ್ನು ನಾವೇ ಮಾಡ್ಕೊಳ್ಬೇಕು. ತುಂಬ ಕಷ್ಟ ಇದೆ. ಮೇನ್ ಬಂದು ಮಾರ್ಕೆಟಿಂಗ್ ವ್ಯವಸ್ಥೆನ ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ತಾಲೂಕು ಪಂಚಾಯತ್ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಮಂತ್ಲಿ ಒಂದ್ಸಲ ಮಾಸಿಕ ಸಂತೆಗಳು ಈತ ರೂರಲ್ ಆಗೋ ಮತ್ತೆ ನಗರಸಭೆಯಲ್ಲೋ ಎಲ್ಲಾದರೂ ಒಂದ್ ಕಡೆ ನಮ್ಗೊಂದು ಪ್ಲೇಸ್ ಹುಡುಕೊಟ್ಟು ಮಾಸಿಕ ಸಂತೆ ಅಂತ ಹೇಳಿ ಮಾಡಿಬಿಟ್ಟು ಸ್ವಸಹಾಯ ಸಂಘದ ಉತ್ಪಾದನೆಗಳನ್ನ ಅಲ್ಲಿ ಇಟ್ಟು ಮಾರಿದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಒಂದು ಮಾರ್ಕೆಟಿಂಗ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲಾ ಸಂಸ್ಥೆಯವರು ಬರ್ತಾರೆ, ಲೋನ್ ಕೊಡ್ತೀವಿ, ನೀವು ಮಾಡ್ರಿ, ಕೆಲಸ ಮಾಡ್ರಿ ಅಂತ ಹೇಳ್ತಾರೆ, ಹೆಣ್ಮಕ್ಳು ಮುಂದೆ ಬರ್ರಿ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೆಟಿಂಗ್ ಮಾಡೋಂಥದ್ದು ಮಾತ್ರ ತುಂಬಾ ಕಷ್ಟ ಇದೆ. ಅದಕ್ಕೇನಾದ್ರೂ ಸಹಾಯ ಮಾಡ್ಬೋದಾ ಅಂತ ನಾನು ಈ ಮೂಲಕ ಎಲ್ಲಾ ಸಂಸ್ಥೆಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಗ ಪರಿಸರ ಸ್ನೇಹಿ ಸಂಬಂಧಪಟ್ಟಂಗೆ ಆಕಳ ಸಗಣಿಯಿಂದ ಮಾಡ್ತಕ್ಕಂಥ ಪದಾರ್ಥಗಳ ಬಗ್ಗೆ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು. ಬಟ್ ಅದು ಸಿಗ್ತಾ ಇಲ್ಲ. ನಾವೇ ಸ್ವಲ್ಪ ಯೂಟ್ಯೂಬ್ ನೋಡಿ ಅದು ನೋಡಿ ಆ ಥರ ನಾವು ನ್ಯಾಚುರಲಾಗಿ ಏನು ತಯಾರು ಮಾಡ್ಬೋದು ಅಂತೇಳಿ ಸ್ವಲ್ಪ ಪ್ಲಾನ್ ಹಾಕ್ಕೊಂಡು ಮಾಡ್ತಾ ಬಂದಿದ್ದೀನಿ. ಬಟ್ ಇನ್ನೂ ಕಲಿಬೇಕು, ಕಲಿಯಂಥದ್ದು ಭಾಳ ಇದೆ. ಟೋಟಲಿ ನಾನು ಎಲ್ಲ ಸಂಸ್ಥೆಗಳಿಗೂ ಹೃತ್ಪೂರ್ವಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ ಸುಜಾತ ಅವರೇ, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿಕೊಂಡು ಸ್ವ ಉದ್ಯೋಗವನ್ನು ಮಾಡ್ಕೋಬೇಕು ಎಂಬಂತಹ ಒಂದು ಛಲದಿಂದ ತಾವು ಸಂಘವನ್ನು ಕಟ್ಕೊಂಡ್ರಿ. ಪ್ರಾರಂಭದಲ್ಲಿ ಹೇಗೆ ಇಟ್ಕೊಂಡ್ರಿ ತಾವು ಸಂಘವನ್ನು ರಚನೆ ಮಾಡ್ಬೇಕಂತ ಹೇಳಿ, ತಮ್ಮ ಒಂದು ಸಪೋರ್ಟ್ ಹೇಗಿತ್ತು ಕೌಟುಂಬಿಕವಾಗಿ, ಜೊತೆಗೆ ಗ್ರಾಮೀಣ ಮಹಿಳೆಯರನ್ನ ಒಂದ್ ಕಡೆ ಸೇರಿಸೋದು ಬಹಳ ಸವಾಲಿನ ಕೆಲಸ, ಹೇಗೆ ಮಾಡಿದ್ರಿ ತಾವೆಲ್ಲ ಸಂಘವನ್ನು ಕಟ್ಕೋಬೇಕಪ್ಪ ಅಂತಂದ್ರೆ? ಇದಕ್ಕೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು 12 ವರ್ಷ ಸೋಷಿಯಲ್ ವರ್ಕರ್ ಆಗಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದೆ. ಆ ಆಶಾ ಕಾರ್ಯಕರ್ತೆಯಿಂದ ನನ್ಗೆ ಜನರ ಸಂಪರ್ಕ ಬಹಳ ಚೆನ್ನಾಗಿತ್ತು. ಇದರಿಂದಾಗಿ ನನ್ಗೆ ಸಂಘಗಳನ್ನ ಮಾಡಲಿಕ್ಕೆ ಅನುಕೂಲ ಆಯ್ತು. ಅದ್ರ ಜೊತೆಗೆ ನಾನು ಮೊದಲಿಂದನೂ ಸ್ವಲ್ಪ ಸೋಷಿಯಲ್ ವರ್ಕ್ ಅಂದ್ರೆ ಬಹಳ ಇಷ್ಟಪಡ್ತೀನಿ. ಹಾಗಾಗಿ ನನ್ಗೆ ಎಲ್ಲ ಜನಗಳ ಬೆಂಬಲ ಕೂಡ ಸಿಕ್ಕಿದೆ. ಸ್ವಸಹಾಯ ಸಂಘಗಳು ಬಹಳ ಇದಾವೆ, ಬಟ್ ಮುಂದೆ ಬರೋಕೆ ಇನ್ನೂ ಎದುರುತ್ತಿದ್ದಾರೆ. ಊರು ಬಿಟ್ಟು ಊರಿಗೆ ಹೋಗ್ಬೇಕು ಅನುಕೂಲ ಇರಂಗಿಲ್ಲ, ಮಾರ್ಕೆಟಿಂಗ್ ಆಗುತ್ತೋ ಇಲ್ಲೋ, ಈ ತರ ಎಲ್ಲ ತೊಂದರೆಗಳು ತುಂಬಾ ಇದಾವೆ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳು ಇದ್ದೇ ಇರ್ತದೆ ಜೀವನ ಅಂದ್ಮೇಲೆ. ಆ ಸಮಸ್ಯೆಗಳನ್ನ ದಾಟಿ ಬರ್ಬೇಕಂದ್ರೆ ತುಂಬಾ ಕಷ್ಟನೇ, ಆದ್ರೂ ಪರವಾಗಿಲ್ಲ, ಎಲ್ಲರ ಸಪೋರ್ಟ್ ನಮ್ಗೆ ಸಿಗ್ತಾ ಇದೆ. ಫಸ್ಟ್ ನಮ್ಮ ಮನೆಯವ್ರ ಸಪೋರ್ಟ್ ಕೂಡ ಇದೆ ನಮ್ಗೆ. ಎಲ್ಲ ಹೆಣ್ಮಕ್ಳು ಇದೇ ತರ ಬಂದ್ರೆ ನಾವ್ ಯಾವ್ದ್ಯಾವ್ದೋ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡಿ ಅವ್ರೆಲ್ಲೋ ಕುಂತು ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ, ಅವ್ರ ಬ್ರ್ಯಾಂಡ್ ಅನ್ನ ನಾವ್ ಯೂಸ್ ಮಾಡಿ ನಾ ಕಷ್ಟದಲ್ಲೇ ಇದೀವಿ. ಸ್ವತಃ ನಾವೇ ಏನಾದ್ರೂ ತಯಾರು ಮಾಡಿ ಬೆಳೆಯುವಂತದ್ದು ನಮ್ಗ ಬಹಳ ಮುಖ್ಯ ಅಂತ ನನ್ಗ ಅನಿಸ್ತಿದೆ ಸರ್. ಪ್ರಾರಂಭದಲ್ಲಿ ಯಾವ ಉತ್ಪನ್ನಕ್ಕೆ ತಾವು ಕೈ ಹಾಕಿದ್ರಿ? ಈಗ ಒಂದು ಉತ್ಪನ್ನ ನಡೆಯಬೇಕಪ್ಪ ಅಂತಂದ್ರೆ ಸಂಪನ್ಮೂಲಗಳು ಬಹಳ ಮುಖ್ಯ, ಯಾಕಂದ್ರೆ ಕಚ್ಚಾ ಪದಾರ್ಥಗಳು ಬೇಕಾಗ್ತದೆ, ಕೆಲವೊಂದು ಸಣ್ಣ ಪುಟ್ಟ ಮಿಷಿನರಿಗಳು ಬೇಕಾಗ್ತದೆ. ಹೇಗೆ ತಮ್ಮ ಉತ್ಪನ್ನಗಳನ್ನು ಆರಂಭ ಮಾಡ್ಲಿಕ್ಕೆ ತಾವು ಪ್ರಯತ್ನವನ್ನು ಮಾಡಿದ್ರಿ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಸರ್ ನಾವು ಲೋಕಲ್ ಅಂಗಡಿಗಳಿಗೆ ಅಷ್ಟೇ ಕೊಡ್ತಾ ಇದ್ವಿ, ಏನು ಉಳಿತಾ ಇರಲಿಲ್ಲ. ಒಂದೇ ಪ್ರಾಡಕ್ಟನ್ನ ರೆಡಿ ಮಾಡ್ತಾ ಇದ್ವಿ, ಅದಕ್ಕೆ ಏನು ಬೇಕು ಮೆಟೀರಿಯಲ್ ಅಂತ ಅಲ್ಲಿ ಇಲ್ಲಿ ತಿಳ್ಕೊಂಡೇ ತಂದಿರೋದು, ಯಾರು ಸಹಾಯ ಮಾಡೇ ಇಲ್ಲ. ಪ್ರಾರಂಭದಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅಡೆತಡೆಗಳು ಬಂದ್ವು. ದಾರಿಗೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಸಮಸ್ಯೆಗಳನ್ನ ಪರಿಹಾರ ಕಂಡ್ಕೊಳ್ತಾ ಹೋಗಿ ಇಲ್ಲಿವರೆಗೆ ಒಂದು ಬ್ರ್ಯಾಂಡ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ನಮ್ದೇ ಓನ್ ಆಗಿ ತುಂಬ ಚೆನ್ನಾಗಿ ಸೇಲ್ ಇದೆ ನಮ್ಗೆ ಇವಾಗ. ನಮ್ಗೆ ಪಂಚಮುಖಿ ಟೆಂಪಲ್ ಹತ್ರ ಒಂದು ಗುಡಿ ಅರ್ಚಕರು ಇರ್ಬೋದು, ಊರಿನ ಜನರ ಇರ್ಬೋದು, ಪಂಚಾಯತಿ ಮುಖ್ಯಸ್ಥರು ಯಾರೋ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ನಮ್ಗೆ ಒಂದು ಸ್ಟಾಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸರ್. ನಮ್ಗೆ ದೇವಸ್ಥಾನದ ಫ್ರಂಟಲ್ಲಿ ಕೆಳಗಡೆ ಬಂದರೆ ಸಾಕು ಮೆಟ್ಲಿಳ್ದು ನಮ್ದು ಫಸ್ಟ್ ಬರೋದೇ ನಮ್ದು ಜಗಜ್ಯೋತಿ ಸ್ವಸಹಾಯ ಸಂಘದ ಒಂದು ಅಗರಬತ್ತಿ ಸ್ಟಾಲ್ದು ಪೂಜಾ ಸಾಮಗ್ರಿಗಳದ್ದು. ಅಲ್ಲಿ ನಮ್ಗೆ ಭಾಳ ಎಲ್ಲರೂ ಬೆಂಬಲ ಇದೆ ಸರ್, ನಮ್ಗೆ ಅಲ್ಲಿ ಚೆನ್ನಾಗಿ ತುಂಬ ಆಗ್ತಾ ಇದೆ ನಮಗೂ. ಬಟ್ ಆಮೇಲೆ ಎನ್ ಆರ್ ಎಲ್ ಎಂ ಕಡೆಯಿಂದ ಬರುವಂತಹ ಸರಸಮೇಳ ಅವೆಲ್ಲ ಮೇಳಗಳಿಗೆಲ್ಲ ಹೋಗ್ತೀವಿ ಸರ್ ನಾವು. ಅಲ್ಲಿ ಎಲ್ಲ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಬಟ್ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಫಸ್ಟ್ಗೆ ಅಂತೂ ನಾವು ಸಣ್ಣ ಸಣ್ಣದು ಬರೀ ಒಂದೇ ಒಂದು ಸಿಂಗಲ್ ಅಗರಬತ್ತಿ ಬ್ಲ್ಯಾಕ್ ಅಲ್ಲಿ ಬರುತ್ತಲ್ಲ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡೋಂಥದ್ದು ಅದನ್ನ ಮಾಡಿದ್ವಿ. ಆಮೇಲೆ ಸ್ವಲ್ಪ ಏನೋ ಚೇಂಜಸ್ ಬೇಕು, ಇನ್ನೂ ಜನ ಚೇಂಜಸ್ ಕೇಳ್ತಾರೆ ಅಂತೇಳಿ ಬೇರೆ ಬೇರೆದನ್ನ ಟ್ರೈ ಮಾಡ್ತಾ ಹೋದ್ವಿ. ಫಸ್ಟ್ಗೆ ಎಲ್ಲ ಅಡೆತಡೆಗಳು ಬಂದವು. ಬಟ್ ನಮ್ದಿನ್ನೂ ಬ್ರ್ಯಾಂಡೆಡ್ ಬರೀ ಜಸ್ಟ್ ಲೇಬಲಿಂಗ್ ಮಾಡಿ ಹಚ್ತಾ ಇದ್ದೀವಿ. ಒಂದು ಪೌಚ ಈ ಥರ ಅಲ್ಲಿ ಸೈಕಲ್ ಬ್ರ್ಯಾಂಡ್ ಆ ಥರ ಏನಿದೆ ಅಲ್ಲ ಆ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಒಯ್ಬೇಕಂತ ನಮ್ಮ ಆಸೆ ಇದೆ. ಎಲ್ಲರೂ ಸಹಕಾರ ಇದಕ್ಕೆ ಬಹಳ ಮುಖ್ಯ. ಈಗ ಅಗರಬತ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಸಂಪನ್ಮೂಲಗಳು ಬೇಕಮ್ಮ. ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ನಿಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ? ಸರ್, ನಮ್ಮ ಕಡೆ ನನ್ನ ಈಗ 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ರಾಯಚೂರಲ್ಲಿನೂ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ, ಮತ್ತೆ ರಾಯಚೂರಲ್ಲಿ ಮತ್ತೆ ಗಾಣದಾಳಲ್ಲಿ ಲೋಕಲ್ನೂ ಸಮ ನಮ್ದು ನಡೀತಾ ಇದೆ. ಮಷಿನ್ ಬಂತು, ನಮ್ದು ರಾಯಚೂರಾಗ ಒಂದಿದೆ ಮಷಿನ್, ಆ ಮಷಿನ್ ಜೊತೆಗೆ ಇನ್ನು ಧೂಪದ ಮಷಿನ್ ಹಾಕ್ಬೇಕಂತ ಇದೆ. ಇನ್ನು ಪ್ಲಾನ್ಗಳಿದಾವೆ, ಬಟ್ ಅಮೌಂಟ್ ಬಜೆಟ್ಗೋಸ್ಕರ ನಾವು ಒನ್ ಬೈ ಮಾಡ್ತಾ ಹೋಗ್ತಾ ಇದೀವಿ. ಸಾಲ ಮಾಡದೇ ಇದ್ದದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಸದ್ಯ ಯಾವ ಯಾವ ಉತ್ಪನ್ನಗಳು ತಮ್ಮಲ್ಲಿ ಸಿದ್ಧ ಆಗ್ತಾ ಇದಾವೆ ತಮ್ಮ ಒಂದು ಈ ಜಗಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದ ಒಂದು ವ್ಯಾಪ್ತಿಯಲ್ಲಿ? ಸರ್, ನಮ್ದು ಸೆಂಟೆಡ್ ಬಂತು, ಅದು ಕೆಮಿಕಲ್ ಇರುತ್ತೆ. ಬಟ್ ನನಗೆ ಕೊಡೋಕೆ ಮನ್ಸು ಬರಲ್ಲ, ಜನಗಳು ಕೇಳಿದಾಗ ಸ್ಮೆಲ್ ಫ್ರೆಗ್ರೆನ್ಸ್ ಬೇಕು ಅಂತ ತಗೊಳ್ತಾರೆ. ಬಟ್ ಎಲ್ಲರೂ ನ್ಯಾಚುರಲ್ನೇ ಯೂಸ್ ಮಾಡಿ ಆದಷ್ಟು ಈಗ ಅಗರಬತ್ತಿನ ಕಡಿಮೆ ಮಾಡಿದ್ದಾರೆ ಸರ್ ಜನ ಯೂಸ್ ಮಾಡೋದು. ಧೂಪಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ, ಯಾಕಂದರೆ ಅದು ಕಡ್ಡಿ ಬಂದು ಬಿದಿರು ಇರುತ್ತೆ, ಏನೇನೋ ಅವ್ರವ್ರ ನಂಬಿಕೆ ಮೇಲೆ ಹೋಗ್ತಾ ಇದೆ. ನಮ್ಮ ಹತ್ರ ಬಂದು ಅಗರಬತ್ತಿನೂ ಸಿಗ್ತಾ ಇದೆ, ನ್ಯಾಚುರಲ್ ಆಗಿರೋದು ಸಿಗ್ತಾ ಇದೆ, ಮತ್ತು ಸೆಂಟೆಡ್ ಫ್ರೆಗ್ರೆನ್ಸ್ಗೋಸ್ಕರ ಯಾರಿಗೆ ಸ್ಮೆಲ್ ಬೇಕು ಅಂತೇಳಿದ ಆ ಥರನೂ ಸಿಗ್ತಾ ಇದೆ. ಆಮೇಲೆ ಧೂಪಗಳಲ್ಲಿ ನಮ್ಗೆ ಕೌಡಂಗ್ ಧೂಪಗಳು ಸಿಗ್ತಾ ಇದೆ ನಮ್ಮ ಹತ್ರ. ಒಳ್ಳೆ ಒಂದು ಹೆಲ್ತಿಗೆ ಬಹಳ ಒಳ್ಳೇದಂತ ನಾ ಹೇಳ್ತಾ ಇದ್ದೀನಿ. ಜಾಸ್ತಿಯಾಗಿ ನಮ್ಮ ಕಡೆ ಸೇಲ್ ತಗೊಳ್ಳಿ, ನಮ್ದು ಮಾರ್ಕೆಟಿಂಗ್ ಆಗುತ್ತೆ ಅಂತ ಈ ಮೂಲಕ ಎಲ್ಲರ ಹತ್ರ ಕೇಳ್ಕೊಳ್ತೇನೆ ಸರ್. ನೋಡಮ್ಮ, ಈ ನಿಟ್ಟಿನಲ್ಲಿ ತಮ್ಮ NRLM ಯೋಜನೆ ಅಡಿಯಲ್ಲಿ ಏನು ಸಹಾಯ ಸೌಲಭ್ಯಗಳು ತಮಗೆ ಸಿಕ್ಕು ಈ ಒಂದು ವ್ಯಾಪ್ತಿಯಲ್ಲಿ? ತಾವು ಬಹಳಷ್ಟು ಉತ್ಪನ್ನಗಳನ್ನು ಮಾಡಿದಿರಿ, ಸಾವಯವ ಪರಿಕರದ ರೀತಿಯಲ್ಲಿ ಧೂಪಗಳನ್ನ ಜೊತೆಗೆ ಅಗರಬತ್ತಿಗಳನ್ನ, ಬೇರೆ ಬೇರೆ ಉತ್ಪನ್ನಗಳು ತಮ್ಮ ಸ್ವಸಹಾಯ ಸಂಘದಲ್ಲಿ ರಚನೆ ಆಗ್ತಾ ಇದ್ದಾವೆ. ಇದಕ್ಕೆ ಸಹಾಯ ಸಂಘಗಳಿಗೆ ಒಂದು NRLM ಯೋಜನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಏನಾದರೂ ಸಹಾಯ ಸೌಲಭ್ಯ ಸಿಕ್ಕಿದೆಯಾ? ಹಾ ಸರ್, ಸಿಗ್ತಾ ಇದೆ ನಮ್ಗೆ. ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಸಿಗ್ತಾ ಇದೆ, ಮತ್ತೆ ಆಮೇಲೆ ಲೋನ್ ಸಿಗ್ತಾ ಇದೆ. ಫಸ್ಟಿಗೆ ಒಂದು ಸಂಘಕ್ಕೆ 1.5 ಲಕ್ಷ ಅಂತ ಹೇಳ್ಕೊಡ್ತಾರೆ, ಅದರಲ್ಲಿ ಯಾರಿಗೆ ಯೂಸ್ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀವಿ. ಫಸ್ಟಿಗೆ ಒಂದು 50,000 ಅಷ್ಟೇ ತೊಗೊಂಡು ಎಲ್ರಿಗೂ ಆ ಸೌಲಭ್ಯ ಸಿಗಬೇಕು ಅಂತೇಳಿ. ಆಮೇಲೆ ನಾನು ಮತ್ತೆ 1.5 ಲಕ್ಷನ ನಾವು 3 ಜನಗಳ ಮಧ್ಯೆ ನಾನೇ ತಗೊಂಡೆ. ಈಗ ಅದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ನಮ್ಮದು ಓನ್ ಒಂದು ಫಂಡನ್ನು ಹಾಕಿಬಿಟ್ಟು ಈಗ ಮಾಡ್ತಾ ಇದ್ದೀನಿ. ಇದ್ರ ಎಲ್ಲ ನಮ್ಮ ಸಂಘದವ್ರ ಎಲ್ಲರ ಸಹಕಾರನೂ ಕೂಡ ಇದೆ. ಆಮೇಲೆ NRLM ZP ಮತ್ತೆ ತಾಲೂಕು ಲೆವೆಲಲ್ಲಿ ZP ಲೆವೆಲಲ್ಲಿ ಎಲ್ಲ ಸರ್ಗಳ ಬೆಂಬಲ ಕೂಡ ಇದೆ. ಆಮೇಲೆ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ NRLM ಅವರು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾರ್ಕೆಟಿಂಗ್ ಸಿಕ್ಕರೆ ನಾವು ಇನ್ನೂ ಬೆಳಿಬಹುದು ಅಂತ ಹೇಳ್ಬಹುದು ಸರ್. ಮೂಲಭೂತವಾಗಿ ಮಹಿಳೆಯರು ಮುಂದೆ ಬರ್ಬೇಕಪ್ಪ ಅಂತಂದ್ರೆ ತಾವು ಹೇಳಿದ್ರಿ ಮಾರುಕಟ್ಟೆ ಬಹಳಷ್ಟು ಸಮಸ್ಯೆ ಇದೆ ಅಂತೇಳಿ. ಗ್ರಾಮೀಣ ಭಾಗದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಹೇಗೆ, ಇದಕ್ಕೆ ಬ್ರ್ಯಾಂಡೆಡ್ ಮಾಡೋದು ಅಥವಾ ಸಾಗಾಣಿಕೆ ಮಾಡೋದು, ಒಂದು ಜಾಗತಿಕವಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದು ಏನಾದರೂ ಒಂದು ಮಾರುಕಟ್ಟೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಸಪೋರ್ಟ್ ನಿಮ್ಗೆ ಏನು ಅಪೇಕ್ಷೆ ಮಾಡ್ತಿರ್ತಾವೆ? ಸರ್, ಓನ್ ವೆಹಿಕಲ್ ಬೇಕೇ ಬೇಕು, ಯಾಕಂದ್ರೆ ನಾವು ಲೋಕಲ್ ಹಳ್ಳಿಗಳಲ್ಲಿ ಅಂದ್ರೆ ಯಾವ ತರನು ಸಂತೆಗಳ ಆಗ್ತವೆ ನಾರ್ಮಲ್ ಆಗಷ್ಟೇ. ನಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಬೇಕಂದ್ರೆ ನಾವು ಮುಂದೆ ಹೋಗ್ಲೇಬೇಕು, ಅದಕ್ಕೊಂದು ವೆಹಿಕಲ್ ವ್ಯವಸ್ಥೆ ಬೇಕೇ ಬೇಕು ಸರ್. ಅದು ನಮ್ದು ಓನ್ ವೆಹಿಕಲ್ ಇದೆ ಅಂತೇಳಿ ನನ್ಗೆ ಸ್ವಲ್ಪ ಉಪಯೋಗ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ NRLM ಏನಾದರೂ ಕಳಿಸಿದ್ರೆ ಖರ್ಚಿನ ಅದೇ ಬರಿಸ್ತೆ ಸರ್. ನಮ್ದು ಟೋಟಲ್ ನಮ್ದು ಏನು ಮಾಲ್ ಕಳಿಸಿರ್ತೀವಲ್ಲ ಎಕ್ಸ್ಪೆಂಡಿಚರ್ ಎಲ್ಲ ಅವ್ರು ಕೊಡ್ತಾರೆ ಸರ್ ನಮ್ಗೆ NRLMದು. ಒಂದ್ ವೇಳೆ ಬೇರೆ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕಂದ್ರೆ ನಮ್ದು ಓನ್ ವೆಹಿಕಲ್ ಇದೆ ಸರ್. ಈಗ ತಾವು ಬೇರೆ ಬೇರೆ ಕಡೆಗಳಲ್ಲಿ ತಾವು ಪ್ರದರ್ಶನಗಳನ್ನ, ಮಾಹಿತಿಗಳನ್ನ, ಮಾರಾಟದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ, ಎಲ್ಲೆಲ್ಲಿ ಪ್ರದರ್ಶನಗಳು, ಮಾಹಿತಿಗಳು ತಾವು ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬರ್ತೀರಿ, ಇವೆಲ್ಲವನ್ನು ಪಬ್ಲಿಸಿಟಿ ಬಹಳ ಮುಖ್ಯ, ಜನರಿಗೆ ಗೊತ್ತಾಗಬೇಕು ಈ ಒಂದು ಸಂಘದ ಸದಸ್ಯರಿಂದ ಈ ಒಂದು ಮನೆಯಲ್ಲಿ ಸಾವಯವ ರೀತಿಯಲ್ಲಿ ಈ ಒಂದು ಯಾವುದೇ ಕೆಮಿಕಲ್ ರಹಿತ ಉತ್ಪನ್ನಗಳಲ್ಲಿ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ತಾವು ಎಲ್ಲೆಲ್ಲಿ ಹೋಗಿದ್ದೀರಿ? ಸರ್, ನಾನು ಕೆಮಿಕಲ್ ರಹಿತ ಅಂದರೆ ಇತ್ತೀಚೆಗೆ ಮಾಡ್ತಾ ಇದ್ದೀನಿ, ಈಗೇನಿಲ್ಲ ಅಂದರೆ ಒಂದು 6 ಮಂತಿಂದ ಮಾಡ್ತಾ ಇದ್ದೀನಿ. ಈಗೀಗ ನಂದು ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಆಮೇಲೆ ನಾನು ಸರಸಮೇಳ ಅಂತೇಳಿ NRLM ಕಡೆಯಿಂದ ಚೆನ್ನೈ ಹೋಗಿದ್ದೀವಿ ಸರ್, ಬೆಂಗಳೂರು ಹೋಗಿದ್ವಿ, ಬೆಳಗಾವಿ ಹೋಗಿದ್ವಿ, ದಾವಣಗೆರೆ ಹೋಗಿದ್ವಿ, ಆಮೇಲೆ ಹೈದರಾಬಾದ್ ಹೋಗಿದ್ವಿ. ಆಮೇಲೆ ಲೋಕಲಲ್ಲೆಲ್ಲ ನಮ್ಗೆ ರಾಯಚೂರಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ನಮ್ಮನ್ನು ಕರೀತಾರೆ ಸರ್, ನಾವು ತಪ್ಪದೇ ಬರ್ತೀವಿ. ಅದು ಸೇಲ್ ಆಗುತ್ತೋ ಬಿಡುತ್ತೋ, ನಮ್ಮ ಅಟ್ಲೀಸ್ಟ್ ನಮ್ದು ಅಡ್ವರ್ಟೈಸ್ಮೆಂಟ್ ಆದರೂ ಸಿಗುತ್ತಲ್ಲ ಅಂತೇಳಿ ನಾನು ಬರ್ತಾ ಇರ್ತೀನಿ. ಬಟ್ ನಮ್ದು ಎಲ್ಲಿ ಹೋದ್ರೂ ಒಳ್ಳೆ ರೀತಿಯಲ್ಲಿ ಬೆಲೆ ಸಿಕ್ಕಿದೆ, ಒಳ್ಳೆ ಒಂದು ಮಾರ್ಕೆಟಿಂಗ್ ಆಗಿದೆ. ನೆಕ್ಸ್ಟ್ ಈಗ ನನ್ನ ಕೈ ತಗೊಂಡಿರೋದು ಕೌಡಂಗ್ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ನಾನು ಮಾಡ್ತಾ ಮಾಡ್ತಾ ಈ ಸ್ಮೆಲ್ ತಗೊಳ್ತಾ ನನಗೆ ಒಂಥರ ತಲೆ ಚಿಟ್ಟಿಡಿದ್ರೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದೇನೋ ಅಂತ ನಾನೇ ಈ ಥರ ಅನ್ಕೊಂಡ್ರೆ ಜನಗಳಿಗೆ ಹೆಂಗೆ ಕೊಡಲಿ ನಾನು ಅಂತ ನನಗೆ ಆತ್ಮವಿಶ್ವಾಸ ಅಡ್ಡಿ ಬರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಕೌಡಂಗ್ ಪ್ರಾಡಕ್ಟಿನ ರೆಡಿ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಸಿಗೋಂಥ ಸಗಣಿ ಇರ್ಬೋದು, ಮತ್ತು ಗೋಶಾಲೆ ಮಂತ್ರಾಲಯ ಗೋಶಾಲೆ ಮತ್ತು ನಮ್ಮ ರಾಯಚೂರು ಗೋಶಾಲೆಯಿಂದ ಸಗಣಿ ಪುಡಿಯನ್ನು ನಾನು ಕಲೆಕ್ಟ್ ಮಾಡಿಕೊಂಡು, ಇದರಿಂದ ಟ್ರೈನಿಂಗ್ ಇಲ್ಲ ಬಟ್ ಯೂಟ್ಯೂಬ್ನಲ್ಲಿ ನೋಡ್ಕೊತಾ ಎದ್ದು ಬಿದ್ದು ಹೆಂಗೋ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಮೇಡ್ ಕೂಡ ಇದೆ ನಮ್ಮದು, ಈಗ ಒಂದು ಡೈಗಳಂತ ಮಾಡ್ಕೊಂಡಿದ್ದೀನಿ ನಾನು. ಡೈ ಮುಖಾಂತರ ನಾನು ಒಂದು ಪ್ರಾಡಕ್ಟ್ ನ್ಯಾಚುರಲ್ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಂಬಲ ಇದೆ ಅಷ್ಟೇ, ಇದಕ್ಕೇನು ನಾನು ಆಸಕ್ತಿ ತೋರಿಸ್ತಾ ಇದ್ದೀನಿ, ಸಂಪೂರ್ಣ ಎಫರ್ಟ್ ನಮ್ಮದೇ ಇರುತ್ತೆ ಸರ್. ಬೆಂಬಲ ಅವ್ರು ದುಡ್ಡು ಕೊಡ್ತಾರೆ, ಆದರೆ ಎಫರ್ಟ್ ನಮ್ದು ಬೇಕೇ ಅಲ್ಲ ಸರ್, ಹಂಗಾಗಿ ಎಫರ್ಟ್ ತುಂಬ ಹಾಕ್ಲೇಬೇಕು ಸರ್. ಜನರಿಗೆ ಅವೇರ್ನೆಸ್ ಬಂದಿದೆ ಅಂತ ಹೇಳ್ತಾರೆ ಹೇಗೆ? ಯಾಕಂತಂದ್ರೆ ಈಗ ಮನೆಯಲ್ಲಿ ಈ ಒಂದು ಕೆಮಿಕಲ್ ರಹಿತ ಅಂತಂದ್ರೆ ಈ ರಾಸಾಯನಿಕ ಮುಕ್ತವಾದಂತಹ ಒಂದು ದೀಪಗಳನ್ನ ಅಥವಾ ಈ ಒಂದು ಅಗರಬತ್ತಿಗಳನ್ನ ಧೂಪಗಳನ್ನ ಬಳಕೆ ಮಾಡುವಂತ ಪ್ರವೃತ್ತಿ ಬರ್ತಾ ಇದೆಯಾ ತಮ್ಮ ಒಂದು ವಿಚಾರದಲ್ಲಿ? ಸರ್, ನಮ್ಮ ಹಳ್ಳಿ ಲೆವೆಲ್ ಅಲ್ಲಿ ಬರ್ತಾ ಇಲ್ಲ, ಯಾಕಂದ್ರೆ ಸಗಣಿ ನೋಡ್ತಾರೆ ಇದೇನ್ ಸಗಣಿದ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಅದೇ ನಮ್ಮ ಪಂಚಮುಖಿ ಟೆಂಪಲ್ ಹತ್ರ ಮೈಸೂರು ಮಂಡ್ಯ ಬೇರೆ ಕಡೆಯಿಂದ ಟೂರಿಸ್ಟ್ ಎಲ್ಲ ಬಂದವರು ಫಸ್ಟ್ ಆದ್ಯತೆ ಕೊಡೋದು ನಮ್ಮ ಸಗಣಿಗೆ, ಯಾಕಂದ್ರೆ ಆ ಕಡೆ ಬೆಂಗಳೂರು ಸೈಡ್ ಎಲ್ಲ ನಮ್ದು ಪ್ರಾಡಕ್ಟ್ ಜಾಸ್ತಿ ಕಾಸ್ಟ್ ಇದೆ ಸರ್. ನಮ್ದು ನಾವು ಕೊಡುವಂತ ಬೆಲೆ ಅವ್ರಿಗೆ ರೀಸನೇಬಲ್ ಅನ್ಸಿದ್ರಿಂದ ಅವರು ಜಾಸ್ತಿ ಪ್ರಾಡಕ್ಟ್ ನಮ್ಮ ಹತ್ರ ಖರೀದಿ ಮಾಡ್ತಾರೆ, ಮತ್ತೆ ಕಾಲ್ ಮಾಡಿಬಿಟ್ಟು ನಮ್ಗೆ ಕಳ್ಸಿಕೊಡಿ ಅಂತೇಳಿ ಕೊರಿಯರ್ ಮಾಡಿ ಅಂತೇಳಿ ಇದು ಮಾಡ್ತಾರೆ ಸರ್. ನಮ್ಗೆ ಆ ವ್ಯವಸ್ಥೆ ನಮ್ಗೆ ಇನ್ನೂ ಆಗಿಲ್ಲ, ಯಾಕಂದ್ರೆ ಅಮೆಝಾನ್ ಅಲ್ಲಿ ನಾವೇನಾದ್ರೂ ಇದು ಮಾಡ್ಕೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಮಾಡ್ಬೇಕಂತ ಇದೆ ಸರ್ ಪ್ಲಾನ್. ಬಟ್ ನಮ್ಮ ಲೋಕಲ್ ಅಲ್ಲಿ ನಮ್ದು ಸಗಣಿದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಜನ, ಆಫೀಸರ್ಸ್ ಮಂದಿ ತಿಳಿದವರು ಎಲ್ಲರೂ ಕೋಆಪರೇಟ್ ಮಾಡ್ತಾರೆ, ಬಟ್ ಲೋಕಲ್ ಹಳ್ಳಿ ಜನ ಮಾತ್ರ ಒಪ್ತಾ ಇಲ್ಲ. ಇನ್ನು ಹಿತ್ತಲ ಮದ್ದು ಅದು ಏನಂತಾರಲ್ಲ ಅದು ಮದ್ದಲ್ಲ ಅಂತ ಹೇಳ್ತಾರೆ ಹಿತ್ತಲ ಔಷಧ, ಅದೇ ರೀತಿ ನಮ್ಮ ಒಂದು ಭಾಗದಲ್ಲಿ ಅದರ ಒಂದು ಪ್ರಾಮುಖ್ಯತೆ ನೆರೆ ಒಂದು ಸಿಟಿಗಳಲ್ಲಿ ಅದು ಬರ್ತಾ ಇದೆ. ಹಾ, ಸಿಟಿಯಲ್ಲಿ ಇದೆ ಸರ್, ಸಿಟಿಯಲ್ಲಿ ಆಲ್ಮೋಸ್ಟ್ ನಮ್ಗೆ ಯಾರೇ ಆಫೀಸರ್ಸ್ ಬಂದ್ರು ವಿಸಿಟ್ ಕೊಟ್ರು ಫಸ್ಟ್ ತಗೊಳ್ಳೋದೇ ಸಗಣಿ, ಕೆಮಿಕಲ್ ಇಲ್ಲ ಅಂತಂದ್ರೆ ಎಲ್ಲರೂ ಫಸ್ಟ್ ಆದ್ಯತೆ ಕೊಡೋದು, ಯಾಕಂದ್ರೆ ಅವರಿಗೆ ಹೆಲ್ತ್ ಬಗ್ಗೆ ಗೊತ್ತಿರುತ್ತೆ ಸರ್. ನಮ್ಮ ಹಳ್ಳಿ ಜನಕ್ಕೆ ಒಳ್ಳೆ ಹೆಲ್ತ್ ಇರುತ್ತೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇರೋದ್ರಿಂದ ಅವರಿಗೆ ಅವ್ರ ಸಗಣಿಯಲ್ಲೇ ಇರ್ತಾರಲ್ಲ, ಹಂಗಾಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ, ಒಳ್ಳೆ ಸ್ಮೆಲ್ ಬೇಕನ್ಸುತ್ತೆ ಏನು ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ಓಕೆ ಸರ್, ನಡೀತಾ ಇದೆ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕನ್ನೋದೊಂದು ಆಸೆ ಬಹಳ ಇದೆ. ಯಾವ ಒಂದು ಬ್ರ್ಯಾಂಡೆಡ್ ಮೂಲಕ ತಾವು ಉತ್ಪನ್ನವನ್ನು ರೆಡಿ ಮಾಡಿದ್ರಿ? ಚೆನ್ನಾಗಿ ಪ್ಯಾಕಿಂಗ್ ಗಳಿದಾವೆ, ತಮ್ಮದು ಡಬ್ಬಗಳಿದಾವೆ, ಏನು ಬ್ರ್ಯಾಂಡ್ ಕೊಟ್ಟು ಹೆಸರು ಕೊಟ್ಟು ತಮ್ಮ ಉತ್ಪನ್ನಗಳನ್ನ ತಾವು ತಯಾರಿ ಮಾಡ್ತೀರಿ? ಸರ್, ಕಾಯಕವೇ ಕೈಲಾಸ ಅನ್ನೋದೊಂದು ನಮ್ದೊಂದು ಬಸವಣ್ಣನವರ ಇದು ಅಡಿಯಲ್ಲಿ ನಡೀತಾ ಇದ್ದೀನಿ ನಾನು. ಹಂಗಾಗಿ ಜಗಜ್ಯೋತಿ ಸಂಜೀವಿನಿ ಸ್ವಸಹಾಯ ಸಂಘ ಅಂತೇಳಿ ಮಾಡ್ಕೊಂಡು ಅದಕ್ಕೆ ಜಗಜ್ಯೋತಿ ಅಂತಾನೆ ಬ್ರ್ಯಾಂಡ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಕಾಯಕವೇ ಕೈಲಾಸ, ಮಹಿಳೆಯರು ಯಾವುದೇ ಇರಲಿ ಪುರುಷರಿರಲಿ ಯಾವುದೇ ಒಂದು ಉದ್ಯೋಗ ಕಾಯಕವೇ ಕೈಲಾಸ, ಅದರಲ್ಲೇ ಒಂದು ಕೈಲಾಸವನ್ನು ಕಾಣುವಂಥದ್ದು ನಮ್ಮ ಒಂದು ಭಾರತೀಯ ಸಂಸ್ಕೃತಿ. ತಮ್ಮದು ಬಹಳಷ್ಟು ಉತ್ಪನ್ನಗಳಿದ್ದಾವೆ, ಉತ್ಪನ್ನ ಬೇಕು, ಇದರ ಬಗ್ಗೆ ಏನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ಸರ್, ಪ್ರಾಡಕ್ಟ್ ಮೇಲೆಲ್ಲ ನಮ್ದು ನಂಬರು ನೇಮು ಎಲ್ಲ ಇದೆ ಸರ್ ಲೇಬಲಿಂಗ್ ಮೇಲೆ. ಯಾರು ಬೇಕಾದ್ರೂ ನಮ್ಗೆ ಆರ್ಡರ್ ಬೇಕಂದ್ರೆ ಕಾಲ್ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೂ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ನಾನು ಕಷ್ಟಪಟ್ಟಿದ್ರಿಂದ ನಾನು ಮುಂದೆ ಹೋಗ್ಬೇಕಂತ ಸ್ವಲ್ಪ ಬಿಟ್ಕೊಡ್ತಾ ಇಲ್ಲ, ಸ್ವಲ್ಪ ಸ್ವಾರ್ಥ ತೋರಿಸ್ತಾ ಇದ್ದೀನಿ ನಾನು. ಅದೇ ಸರ್, ಅಷ್ಟೇ ನೋಡ್ರಿ, ಏನಿಲ್ಲ. ಓಕೆ, ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸರ್, ನಮ್ಗೆ ಜಾಸ್ತಿ ಈ ಲೋಕಲ್ಕಿಂತ ನಮ್ಗೆ ಹೊರಗಡೆಯಿಂದ ಕಾಂಟ್ಯಾಕ್ಟ್ ಜಾಸ್ತಿ ಬರ್ತಾ ಇದೆ ಸರ್. ವ್ಯಾಪಾರ ವಹಿವಾಟು ಏನು ಚೆನ್ನಾಗಿದೆ, ಹಾಕಿದ ಬಂಡವಾಳಕ್ಕೆ ಏನಾದರೂ ಪ್ರತಿಫಲ ಬರಬೇಕು, ಬಹಳ ಮುಖ್ಯ. ಉತ್ಪಾದನೆಯಂತ ಒಂದು ವಸ್ತುಗಳು ಒಂದು 50% ಆದರೂ ಕೂಡ ಮಾರುಕಟ್ಟೆ ಹೋಗಬೇಕು, ಮಾರಾಟ ಆಗಬೇಕು. ಸರ್, ಈಗ ಹೊರಗಡೆ ಹೋದ್ರೆ ನಾವು 10,000 ದುಡಿತೀವಿ ಸೆಕೆಂಡ್ PUC ಅಂದ್ರೆ, ಟೈಲರಿಂಗ್ ಮಾಡಿದ್ರು ಕೂಡ ಒಂದು 10,000-15,000 ದುಡಿಬಹುದು. ಬಟ್ ನಾನು ಈ ಬಿಸ್ನೆಸ್ ಬಂದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಏನೂ ಇರಲಿಲ್ಲ, ಆಮೇಲೆ ನಿಜ ಹೇಳ್ತಾ ಇದ್ದೀನಿ, ನಾನು ಏನಿಲ್ಲ ಅಂದ್ರೂ ಒಂದು 50,000 ಮಂತ್ಲಿ ನಾನು ಮಾಡ್ತಾ ಇದ್ದೀನಿ ಸರ್, ಕ್ಯಾರಿ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ನೋಡಿ, ಸೆಕೆಂಡ್ PUC ಆದ್ಮೇಲೆ ಸಂಸಾರಿಕ ಒಂದು ಭಾರವನ್ನ ಹೊರ್ಕೊಂಡು ಮನೆಯನ್ನ ಸಂಭಾಳಿಸಿಕೊಂಡು ತಾವು ಒಂದು ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಮಹಿಳೆಯರನ್ನ ಕಟ್ಕೊಂಡು ಮಾಡ್ತಾ ಇದ್ದೀರಿ, ಬಹಳಷ್ಟು ಹೆಮ್ಮೆ ಪಡುವಂತಹ ಒಂದು ವಿಷಯ. ನಿಮ್ಮ ಉತ್ಪನ್ನಗಳು ನಮ್ಮ ಸಾರ್ವಜನಿಕರಿಗೆ ಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ. ಸರ್, ಇನ್ನೊಂದು ವಿಷಯ ಏನಂದ್ರೆ, ಈ ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ 4 ಜನಕ್ಕೆ ಕೆಲಸ ಕೊಡ್ಬೇಕನ್ನೋ ಒಂದು ಒಳ್ಳೆ ಉದ್ದೇಶ ಇತ್ತು, ಅದು ನಡೀತಾ ಇದೆ. ಇನ್ನಷ್ಟು ಜನಕ್ಕೆ ಕೆಲಸ ಕೊಡೋಂಥದ್ದು ನನಗೇನಾದರೂ ಚಾನ್ಸ್ ಸಿಕ್ಕರೆ ಅದು ನನಗಿನ್ನೂ ತುಂಬ ಖುಷಿ ಕೊಡುವಂಥದ್ದು. ಇದನ್ನು ಬೆಳಿಬೇಕು ಅಂತಂದರೆ ಎಲ್ಲರ ಸಹಕಾರ ಭಾಳ ಮುಖ್ಯ. ದಯವಿಟ್ಟು ಮಾರ್ಕೆಟಿಂಗ್ ಏನೇ ಇರಲಿ, ನಮ್ಗೆ ನಮ್ದು ರಾಯಚೂರು ಜಿಲ್ಲೆಯಿಂದ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಈ ಮೂಲಕ ನಾನು ಕೇಳ್ಕೊಳ್ಳೋಕೆ ನಾ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಕರೆ ಮಾಡಿ ನಮ್ಮನ್ನು ಮಾರ್ಕೆಟಿಂಗ್ ಯಾವುದೇ ಪ್ರೋಗ್ರಾಮ್ ಇರಲಿ ನಮ್ಮನ್ನು ಕರೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 7024-28112. ಇನ್ನೊಂದು ಸಲ ಹೇಳಮ್ಮ. 7024-28112. ಜಗಜ್ಯೋತಿ ಮಹಿಳಾ ಸಂಜೀವಿನಿ ಸಹಸಹಾಯ ಸಂಘದ ಒಂದು ಗುಂಪಿನ ಸುಜಾತ ಅವರು ಬಹಳಷ್ಟು ತಮ್ಮ ಬದುಕನ್ನ ಅಥವಾ ತಮ್ಮ ಒಂದು ಸಹಸಹಾಯ ಸಂಘದ ಒಂದು ಯಶೋಗಾಥೆಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಬಹಳಷ್ಟು ಈ ಒಂದು ಧೂಪದ ವಸ್ತುಗಳನ್ನ, ಅಗರಬತ್ತಿಯ ಒಂದು ವಸ್ತುಗಳನ್ನ

ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಎನ್ ರಮಣಮೂರ್ತಿಯವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್, ಆಯಾ ಸಮಯದಿ ಬೋನಸ್, ರಿಟರ್ನ್ ಸಿಗುವುದು ಹೆಚ್ಚು. ಕಡಿಮೆ ಕಡಿಮೆ ಕಂತು, ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಈಗ ಕೇಳಿ ರಾಯಚೂರು ತಾಲೂಕಿನ ತುಂಟಾಪುರ ಗ್ರಾಮದ ಲಕ್ಷ್ಮೀದೇವಿ ಮತ್ತು ಸೆಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ನಮ್ಮಲ್ಲೆ ಜಾಗೆ ಕೊಸಮಗಳಿಗೆ ನೀರು ಚಲ್ಲೆರೆ, ನಮ್ಮಲ್ಲೆ ಜಾಗೆ ಕೊಸಮಗಳಿಗೆ ನೀರು ಚಲ್ಲೆರೆ. ನಿಂಬೆ ಕಾಯೆ ನಿಂಬೆ ಬಣ್ಣು ನಿಂಬೆ ಕೊನೆಗಳು, ನಿಂಬೆ ಕಾಯೆ ನಿಂಬೆ ಬಣ್ಣು ನಿಂಬೆ ಕೊನೆಗಳು. ಜಾತಿ ಫಲ ಜ್ಯೋತಿ ಫಲ, ಜಾತಿ ಫಲ ಜ್ಯೋತಿ ಫಲ ಉಳಿಯ ತಂಬಿರಿ. ನಮ್ಮಲ್ಲಿ ಜಾಜೆ ಕುಸುಮಗಳಿಗೆ ನೀರು ಚಲ್ಲಿರಿ, ನಮ್ಮಲ್ಲಿ ಜಾಜೆ ಕುಸುಮಗಳಿಗೆ ನೀರು ಚಲ್ಲಿರಿ. ಉತ್ತೆ ಕಾಯೆ ಒತ್ತೆ ಬಣ್ಣ ಒತ್ತೆ ಕೊನೆಗಳು, ಒತ್ತೆ ಕಾಯೆ ಒತ್ತೆ ಬಣ್ಣ ಒತ್ತೆ ಕೊನೆಗಳು. ಜಾತಿ ಫಲ ಜ್ಯೋತಿ ಫಲ, ಜಾತಿ ಫಲ ಜ್ಯೋತಿ ಫಲ ಉಳಿಯ ತುಂಬಿರಿ. ನಮ್ಮಲ್ಲಿ ಜಾಜೆ ಕುಸುಮದೊಳಗೆ ನೀರು ಚೆಲ್ಲಿರಿ, ನಮ್ಮಲ್ಲಿ ಜಾಜೆ ಕುಸುಮದೊಳಗೆ ನೀರು ಚೆಲ್ಲಿರಿ. ಮೊಸಳೆ ಕಾಯಿ ಮೊಸಳೆ ಹಣ್ಣು ಮೊಸಳೆ ಕೊನೆಗಳು, ಮೊಸಳೆ ಕಾಯಿ ಮೊಸಳೆ ಹಣ್ಣು ಮೊಸಳೆ ಕೊನೆಗಳು. ಜಾತಿ ಫಲ ಜ್ಯೋತಿ ಫಲ, ಜಾತಿ ಫಲ ಜ್ಯೋತಿ ಫಲ, ಉಡಿಯ ತಂದಿರಿ ನಮ್ಮಲ್ಲಿ ಜಾಜೆ ಕುಸುಮಗಳಿಗೆ ನೀರು ಚೆಲ್ಲಿರಿ, ನಮ್ಮಲ್ಲಿ ಜಾಜೆ ಕುಸುಮಗಳಿಗೆ ನೀರು ಚೆಲ್ಲಿರಿ. ಮೊಸಂಬಿ ಕಾಯಿ ಮೊಸಂಬಿ ಬಂಡಿ ಕೊನೆಗಳು, ಮೊಸಂಬಿ ಕಾಯಿ ಮೊಸಂಬಿ ಬಣ್ಣು ಮೊಸಂಬಿ ಕೊನೆಗಳು. ಜಾತಿ ಫಲ ಜ್ಯೋತಿ ಫಲ, ಜಾತಿ ಫಲ ಜ್ಯೋತಿ ಫಲ, ಉಡಿಯ ತುಂಬಿರಿ ನಮ್ಮಲ್ಲಿ ಜಾಜ ಕುಸುಮಗಳಿಗೆ ನೀರು ಚೆಲ್ಲರಿ, ನಮ್ಮಲ್ಲಿ ಜಾಜ ಕುಸುಮಗಳಿಗೆ ನೀರು ಚೆಲ್ಲರಿ. ಅರಸನ ಚರೆ ಮಗದಿಂದ ಸುಬಾನವೇ, ನಾಗದಿಂದ ಸುವಾಗಲಿ ಒಂದರೆ ಒಂದರಿಗೆ ಒಂದು ಗಂಗಾರಪಟ್ಟು ರಂಬೆ ನಿನ್ನಯ್ಯ ಜಳಗುತ್ತ ಸುವಾಗಲಿ ರಂಬೆ ನಿನ್ನಯ್ಯ ಜಳಗುತ್ತ ಸುವಾಗಲಿ ರಂದಯ ನಿನ್ನಯ್ಯ ಜಳಗುತ್ತ ಜಳಗುತ್ತ ರಾಮನ ಸುವಾನವೇ ಭೀಮಾ